ಬರ ಸಹಿಷ್ಣುತೆ ಶಕ್ತಿಯನ್ನು ಹೊಂದಿರ್ತವೆ. ಮತ್ತೆ ಇದಕ್ಕೆ ಯಾವುದೇ ಒಂದು ಉತ್ತಮವಾದ ತುಂಬಾ ಫಲವತ್ತತೆ ಇರುವಂತ ಭೂಮಿನೇ ಬೇಕು ಅಂತಿಲ್ಲ. ನಾವು ಸಾಧಾರಣ ಭೂಮಿಯಲ್ಲೂ ಕೂಡ ಕಡಿಮೆ ನೀರಿನಲ್ಲೂ ಯಾವುದೇ ಎಷ್ಟೇ ಬಿಸಿಲು ಬರ ಬಂದ್ರೂ ಕೂಡ ಇವು ಒಂಥರ ಹೊರಟು ಧಾನ್ಯಗಳಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಇದು ಬೆಳೆ ಬರುವಂತ ಸಾಧ್ಯತೆಗಳಿರುತ್ತೆ. ಸೊ ರೈತರು ತಮ್ಮ ಒಂದು ಖುಷ್ಕಿ ಬೇಸಾಯದಲ್ಲಿ ಅಥವಾ ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಒಂದು ಕಿರುಧಾನ್ಯಗಳನ್ನ ಬೆಳಬಹುದು. ತಮ್ಮ ಮನೆಗೂ ಉಪಯೋಗಕ್ಕಾಗಬಹುದು, ಮತ್ತೆ ಅದನ್ನ ಮಾರಾಟಕ್ಕೂ ಕೂಡ ಉಪಯೋಗ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಈ ಸಿರಿಧಾನ್ಯಗಳ ಒಂದು ಬೆಲೆ ನಾವು ಗಮನಿಸ್ತಾ ಇದ್ದೀವಿ, ನೀವೆಲ್ರಿಗೂ ಗೊತ್ತಿದೆ ಯಾವ ರೀತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಾಮಾನ್ಯ ಒಂದು ನಮ್ ಏನು ಅಕ್ಕಿಗಿಂತ ಕೂಡ ಈ ಒಂದು ಕಿರುಧಾನ್ಯಗಳ ಅಕ್ಕಿಗೆ ಇವತ್ತಿನ ದಿನ ಮಾರುಕಟ್ಟೆಯಲ್ಲಿ ತುಂಬಾನೇ ಬೆಲೆ ಇದೆ. ಯಾಕೆಂದ್ರೆ ಜನರಿಗೆ ಒಂದು ಆಧುನಿಕ ಶೈಲಿಯ ಒಂದು ಜೀವನದಿಂದ ಅನೇಕ ಕಾಯಿಲೆಗಳಿಗೆ ಈಡಾಗ್ತಾ ಇದ್ದಾರೆ. ಸೊ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಹೆಣಗಾಡ್ತಾ ಇದ್ದಾರೆ. ಸೊ ಆದ್ರಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಹೆಚ್ಚು ಆರೋಗ್ಯಯುಕ್ತ ಆಹಾರಗಳ ಮೊರೆ ಹೋಗ್ತಾ ಇದ್ದಾರೆ. ಸಮಾಜದ ಒಂದು ನಿಟ್ಟಿನ ಜನರು ಅದು ಎಷ್ಟೇ ಬೆಲೆ ಆದ್ರೂ ಕೂಡ ಅದರಲ್ಲಿ ಒಂದು ಆರೋಗ್ಯಕರ ಅಂಶ ಇದೆ ಅಂತ ತಿಳಿದು ಬಂದ್ರೆ ಅದಕ್ಕೆ ಹೆಚ್ಚು ಬೆಲೆ ಕೊಟ್ಟಾದ್ರೂ ಕೊಂಡ್ಕೊಂಡು ಉಪಯೋಗಿಸುವಂತ ಒಂದು ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ನಮ್ಮ ರೈತ ಬಾಂಧವರು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು. ಮತ್ತೆ ಒಂದು ಪಾರಂಪರಿಕ ಕೃಷಿ ಏನು ಈ ಸಿರಿಧಾನ್ಯಗಳ ನಾವು ಬೆಳೀತಾ ಇದ್ರ ಹಿಂದೇನು ಇತ್ತೀಚಿನ ದಿನಗಳೇ ಆ ಜಾಗವನ್ನೆಲ್ಲ ನಮ್ಮ ಒಂದು ವಾಣಿಜ್ಯ ಬೆಳೆಗಳು ಆವರಿಸ್ಕೊಳ್ತಾ ಇದ್ದಾವೆ. ಸೊ ಬಟ್ ಯಾವುದೇ ಆದರೂ ಕೂಡ ಮಾರ್ಕೆಟ್ ಮೇಲೆ ಅವಲಂಬನೆ ಆಗಿರುತ್ತೆ. ಆದ್ರಿಂದ ಈ ಸಿರಿಧಾನ್ಯಗಳನ್ನ ಬೆಳೆದು ರೈತರು ಹೆಚ್ಚು ಒಂದು ಲಾಭವನ್ನ ಗಳಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ತಿಳಿಸಿ ಹೇಳ್ಬಹುದು. ಈ ಸಿರಿಧಾನ್ಯಗಳು ಏನಿದೆ ಅಂತ ನಾವು ಹೇಳಿದ್ವಲ್ಲ, ನವಣೆ ಆಗಿರ್ಬೋದು, ಸಾಮೆ ಆಗಿರ್ಬೋದು, ರಾಗಿ, ಇವುಗಳ ಏನು ಒಂದು ಬೆಳೆ ಬೆಳೆಯೋ ಒಂದು ವಿಧಾನ ಏನಿದೆ ಸಾಮಾನ್ಯವಾಗಿ ಎಲ್ಲದಕ್ಕೂ ಒಂದು ಒಂದೇ ತರ ಇರುತ್ತೆ. ಯಾವುದೇ ಒಂದು ಸಾಧಾರಣ ಭೂಮಿಯಲ್ಲಾದ್ರೂ ಕೂಡ ಮಳೆಯಾಶ್ರಿತದಲ್ಲಿ ಇದು ಬೆಳಿಬಹುದು, ಅಥವಾ ಒಂದು ಏನು ಸಮಯಕ್ಕೆ ತಕ್ಕ ಹಾಗೆ ಒಂದು ನೀರಾವರಿ ವ್ಯವಸ್ಥೆ ಇದ್ರೂ ಕೂಡ ಅದರಲ್ಲೂ ಕೂಡ ಬೆಳಿಬಹುದು. ಇದನ್ನ ಹಾಗೇನು ಚೆಲ್ಲಿ ಬಿತ್ತನೆ ಮಾಡಬಹುದು, ಆದ್ರೆ ನಾವು ಹೇಳೋದು ಸಾಲ್ ಬಿತ್ತನೆ ಮಾಡೋದ್ರಿಂದ ನಮಗೆ ಹೆಚ್ಚು ಇಳುವರಿ ಮತ್ತು ಅದರ ಒಂದು ನಿರ್ವಹಣೆ ತುಂಬಾ ಸುಲಭ. ಸಸಿಗಳ ಸಂಖ್ಯೆಯನ್ನು ಕಾಪಾಡ್ಕೋಬಹುದು, ಹಾಗಾಗಿ ಇಳುವರಿ ಜಾಸ್ತಿ ನಿರೀಕ್ಷೆ ಮಾಡಬಹುದು. ಒಂದು ಸಾಲಿನಿಂದ ಸಾಲಿಗೆ 25 ಸೆಂಟಿಮೀಟರ್, ಮತ್ತು ಸಸ್ಯದಿಂದ ಸಸ್ಯಕ್ಕೆ ಒಂದು 8-10 ಸೆಂಟಿಮೀಟರ್ನಷ್ಟು ಇದು ಮಾಡಬಹುದು. ಸೊ ಈ ಎಲ್ಲ ಸಾಮಾನ್ಯವಾಗಿ ನಾವು ಸಿರಿಧಾನ್ಯಗಳನ್ನ ನೋಡಿದ್ರೆ ಒಂದು ಹೆಕ್ಟೇರ್ಗೆ 6-8 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ. ಅದು ನಾವು ಚೆಲ್ಲೋದ್ರಿಂದ ಏನಾಗುತ್ತೆ, ಈ ಬಿತ್ತನೆ ಪ್ರಮಾಣ ಹೆಚ್ಚಾಗುತ್ತೆ, ಅವಾಗ ಖರ್ಚು ಮತ್ತೆ ಅದಕ್ಕೆ ಆಗುವಂತ ಅವಕಾಶ. ಅದಕ್ಕೆ ನಾವು ಸಾಲ್ ಬಿತ್ತನೆ ಮಾಡಿದಾಗ ಕಡಿಮೆ ಬಿತ್ತನೆ ಬೀಜ ಉಪಯೋಗ ಮಾಡಬಹುದು. ಮತ್ತೆ ಸಾಮಾನ್ಯವಾಗಿ ಇದನ್ನ ನಾವೇನು ಈಗ ಸಾವಯವ ಕೃಷಿ ಅಂತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತ ಆಗ್ತಾ ಇದೆ, ಇವಕ್ಕೆ ಯಾವುದೇ ಒಂದು ರಸಗೊಬ್ಬರಗಳಾಗಿರ್ಬಹುದು, ಮತ್ತೆ ಇದಕ್ಕೆ ಕೀಟಬಾಧೆ ಮತ್ತು ರೋಗಬಾಧೆ ತುಂಬಾ ಕಡಿಮೆ. ನಾ ಹೇಳ್ದಾಗೆ ಇದು ಹೊರಟು ಧಾನ್ಯಗಳಿವು. ಸೊ ಆದ್ರಿಂದ ಇದಕ್ಕೆ ಯಾವುದೇ ಕೀಟಬಾಧೆ ಆಗಿರ್ಬೋದು, ರೋಗಬಾಧೆ ಆಗಿರ್ಬೋದು ತುಂಬಾ ಕಡಿಮೆ. ಆದ್ರಿಂದ ಇವುಗಳ ಒಂದು ನಿರ್ವಹಣೆ ಏನಿದೆ ಜಮೀನಿನಲ್ಲಿ ತುಂಬಾನೇ ಸುಲಭ, ರೈತರು ಸುಲಭವಾಗಿ ಇವನ್ನ ಬೆಳೆಯನ್ನ ಬೆಳಿಬಹುದು. ಆಮೇಲೆ ಇದು ಅಲ್ಪಾವಧಿ ಬೆಳೆ, ನಮಗೆ 3-4 ತಿಂಗಳ ಒಳಗಡೆ ಕಟಾವಿಗೆ ಬಂದ್ಬಿಡುತ್ತೆ. ಸೊ ಯಾವುದೇ ಕಾಲದಲ್ಲಿ ಇದನ್ನ ಬೆಳಿಬಹುದು ನಾವು. ಕ್ರಮಬದ್ಧವಾಗಿ ಅದನ್ನ ಬೆಳೆದಾಗ ಏನಾಗುತ್ತೆ, ರೈತರು ಒಂದು ಒಳ್ಳೆ ಇಳುವರಿಯನ್ನ ಆಶಿಸಬಹುದು. ಸೊ ಈ ಒಂದು ಧಾನ್ಯಗಳು ಏನಿದೆ ಸಿರಿಧಾನ್ಯಗಳು, ಇಳುವರಿ ಆದ ನಂತರ, ಕಟಾವ್ ಆದ ನಂತರ ಇದರಲ್ಲಿರುವ ಒಂದೇ ಒಂದು ಅನಾನುಕೂಲತೆ ಅಂದ್ರೆ, ಆದ್ರೆ ಇತ್ತೀಚಿನ ದಿನದಲ್ಲಿ ಅದು ಸರಿ ಮಾಡಲಾಗ್ತಾ ಇದೆ, ಇದರ ಒಂದು ಸಂಸ್ಕರಣೆ. ನಾನು ಅವಾಗ್ಲೇ ಹೇಳಿದಾಗೆ ಇವು ಹೊರಟು ಧಾನ್ಯಗಳು, ಅದ್ರ ಮೇಲಿರುವಂತ ಏನು ಹೊಟ್ಟು ಏನಿರುತ್ತೆ ಅದು ತುಂಬಾ ಗಟ್ಟಿಗೆ, ಯಾಕೆಂದ್ರೆ ಇದು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರೋದ್ರಿಂದ, ಆಮೇಲೆ ಅದು ಗಟ್ಟಿ ಪದಾರ್ಥ ಆಗಿರೋದ್ರಿಂದ ಇದ್ರ ಸಂಸ್ಕರಣೆ ಸ್ವಲ್ಪ ಕಷ್ಟದಾಯಕ ಆಗಿರುತ್ತೆ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಒರಳಲ್ಲಿ ಒಂದ್ ಕೆಲಿ ಹಾಕಿ ಕುಟ್ಟಿ ಅದನ್ನ ಅಕ್ಕಿ ಮಾಡಿ ಅದನ್ನ ಉಪಯೋಗಿಸ್ತಾ ಇದ್ರು. ಸೊ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಲ್ರೆಡಿ ಅದಕ್ಕೆ ಒಂದು ಯಂತ್ರೋಪಕರಣಗಳು ಬಂದಿದಾವೆ, ಆದ್ರೆ ಆ ಯಂತ್ರೋಪಕರಣಗಳ ಸಂಖ್ಯೆ ಎಲ್ಲರ ಒಂದು ನಿಲುವಿಗೆ ಸಿಗ್ತಾ ಇದೆ. ಈ ಸಂಸ್ಕರಣಾ ಘಟಕಗಳು ಈ ಬೇರೆ ಧಾನ್ಯಗಳಿಗೆ ಇರೋಷ್ಟರ ಪ್ರಮಾಣದಲ್ಲಿ ಇಲ್ಲ, ಕಡಿಮೆ ಪ್ರಮಾಣದಲ್ಲಿ ಇದೆ, ನಡೀತಾ ಇದೆ ಈಗ್ಲೂ. ಅಂದ್ರೆ ಅವರ ಹತ್ತಿರನೇ ಇರ್ಲಾರ್ದು, ಸ್ವಲ್ಪ ದೂರ ತೆಗೆದುಕೊಂಡು ಹೋಗುವಂತ ಒಂದು ಸಂದರ್ಭ. ಎಲ್ಲ ಒಂದ್ ಕಡೆ ತಾಲೂಕ್ ಪ್ಲೇಸ್ ಅಲ್ಲಿ ಇರುತ್ತೆ ಅಥವಾ ಜಿಲ್ಲಾ ಇರುತ್ತೆ, ಅವ್ರು ತಮ್ಮ ಹಳ್ಳಿಯಿಂದ ಅಲ್ಲಿಗೆ ಸಾಗಾಟ ಮಾಡೋದಕ್ಕೆ ಕಡಿಮೆ, ಆಮೇಲೆ ಅದನ್ನ ಕಡಿಮೆ ಜಾಗದಲ್ಲಿ ಬೆಳೆದಿರ್ತಾರೆ. ಆಮೇಲೆ ಇದ್ರ ಒಂದಿದೆ ಏನಂದ್ರೆ, ಇದನ್ನ ನಾವು ಕ್ವಿಂಟಾಲ್ ಗಟ್ಟಲೆ ನಾವು ಸಂಸ್ಕರಣೆ ಮಾಡಿದಾಗ ಆ ಯಂತ್ರೋಪಕರಣದ ಏನು ಒಂದು ಕೆಪಾಸಿಟಿ ಇರುತ್ತೆ ಅದಕ್ಕೆ ತಕ್ಕನ ಹಾಗೆ ಅವರು ಯಾರು ಅದನ್ನ ಸಂಸ್ಕರಣೆ ಮಾಡ್ಕೊಡ್ತಾರಲ್ವಾ, ಅವ್ರು ಒಂದೇ ಸತಿ ತಕ್ಷಣ ಮಾಡಲ್ಲ. ಈಗ ರೈತರು ಅಟ್ಲೀಸ್ಟ್ ಒಂದು 4-5 ಕ್ವಿಂಟಾಲ್ ಒಟ್ಟಿಗೆ ತಗೊಂಡು ಹೋದಾಗ ಅವ್ರು ಮಾಡ್ಕೊಡ್ತಾರೆ, ಇಲ್ಲ ಅಂದ್ರೆ 1-2 ಕ್ವಿಂಟಾಲ್ ತಗೊಂಡು ಹೋದಾಗ ಅದನ್ನ ಅವ್ರು ಕಾಯ್ಬೇಕಾಗುತ್ತೆ. ಯಾಕೆಂದ್ರೆ ಅಷ್ಟನ್ನು ಸೇರಿಸಿ ಇದು ಮಾಡ್ಬೇಕು. ಇದರ ಒಂದು ನಾವು ರಿಕವರಿ ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಅಂದ್ರೆ ಆ ಒಂದು ಧಾನ್ಯದಿಂದ ಅಕ್ಕಿ ಮಾಡುವಾಗ ನಮ್ಗೆ

ಇವು ಕಾಯಿಲೆಗಳು ಅಂದ್ರೆ ಜೀವನ ಶೈಲಿಯಿಂದ ನಮ್ಮ ದೇಹದಲ್ಲಿ ಆಗುವಂತ ವ್ಯತ್ಯಾಸಗಳಿಂದ ನಾವಾಗೆ ಮಾಡ್ಕೊಂಡಂತ ಲೈಫ್ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಒಂದೇ ಇದಕ್ಕೆ ಯಾವುದೇ ಮದ್ದಿಲ್ಲ, ಅಂದ್ರೆ ಯಾವುದೇ ಔಷಧ ಇಲ್ಲ ಇದಕ್ಕೆ. ಏನಂದ್ರೆ ಇದ್ರದ್ದು ಒಂದು ಸರಿಯಾದ ನಿರ್ವಹಣೆನೆ ಇದಕ್ಕೆ ಇರುವಂತಹ ಒಂದು ಸೂಕ್ತ ಮದ್ದು. ಅದು ನಮ್ಮ ಆಹಾರದ ಮೂಲಕ, ಆಮೇಲೆ ನಮ್ಮ ದೇಹಕ್ಕೆ ಎಷ್ಟು ನಾವು ಚಟುವಟಿಕೆಯನ್ನು ಕೊಡ್ತೀವಿ ಅನ್ನೋದ್ರ ಮೂಲಕ ಇದರ ಒಂದು ನಿರ್ವಹಣೆ ನಡೆಯುತ್ತೆ. ನಾವ್ ಏನೇ ಮೆಡಿಸಿನ್ಸ್ ಮಾತ್ರೆಗಳನ್ನ ಈ ಮಧುಮೇಹ ಕಂಟ್ರೋಲ್ ಮಾಡಕ್ ತಗೊಂಡ್ರು ಅವೆಲ್ಲ ಒಂದು ಕ್ಷಣಿಕ ಅಷ್ಟೇನೆ ಮ್ಯಾನೇಜ್ ಮಾಡೋವರೆಗೂ. ಸೊ ನಾವ್ ಏನೇ ಅಂದ್ರು ಆಹಾರದ ಮೂಲಕ ಮತ್ತು ನಮ್ಮ ದೇಹವನ್ನ ಅತ್ಯಂತ ಚಟುವಟಿಕೆಯಿಂದ ಇಟ್ಕೊಳ್ಳೋದ್ರ ಮೂಲಕ ಇವನ್ನ ನಾವು ನಿರ್ವಹಣೆ ಮಾಡ್ಬೋದು, ಅದೇನು ತೊಂದ್ರೆ ಅಲ್ಲ. ಸೊ ಈ ಒಂದು ನಾರಿನಂಶ ಏನಿರುತ್ತೆ ಇದರಲ್ಲಿ, ಅದೇನ್ ಮಾಡುತ್ತೆ ಅಂದ್ರೆ ನಾನು ಹೇಳ್ದಾಗೆ ನಿಮ್ಗೆ ಅದು ನಾವು ಸೇವನೆ ಮಾಡಿದಾಗ ನಿಧಾನಕ್ಕೆ ಜೀರ್ಣ ಆಗುತ್ತೆ. ಅವಾಗ ಏನಾಗುತ್ತೆ, ರಕ್ತದಲ್ಲಿ ಒಂದು ಸಕ್ಕರೆ ಪ್ರಮಾಣ ನಿಧಾನವಾಗಿ ಇರೋದ್ರಿಂದ ನಾವು ಮಧುಮೇಹವನ್ನು ನಿರ್ವಹಣೆ ಮಾಡಬಹುದು. ಮತ್ತೆ ಇದರಲ್ಲಿರುವಂತಹ ಒಂದು ಅಲ್ಫಾ ಗ್ಲುಕಾನ್ ಅಂತ ಒಂದು ಕರಗುವಂತ ನಾರಿನಂಶ ಇರುತ್ತೆ. ಈ ನಾರಿನಂಶ ಏನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಶೇಖರಣೆ ಆದಂತ ಒಂದು ಕೆಟ್ಟದಾದ ಕೊಬ್ಬು ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವಿ ಅದನ್ನ ಅದು ಕರಗಿಸಿ ನಮ್ಮ ದೇಹದಿಂದ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ ಕೊಲೆಸ್ಟ್ರಾಲ್, ಅದು ಒಳ್ಳೆ ಕೊಲೆಸ್ಟ್ರಾಲ್ ಅಂತೇಳಿ, ಅದು ಹೆಚ್ಚಿಗೆ ಉತ್ಪಾದನೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಲ್ದಲ್ಲೇ ನಮ್ಮ ದೈಹಿಕ ದಿನನಿತ್ಯ ನಾವು ಏನೇ ಆಹಾರ ಸೇವನೆ ಮಾಡ್ತೀವಿ ಅದರ ಜೀರ್ಣದಿಂದ, ಆಮೇಲೆ ನಮ್ಮ ದೈಹಿಕ ಚಟುವಟಿಕೆಗಳಿಂದ ಏನೆಲ್ಲ ಕೆಲವೊಂದು ವಿಷ ವಸ್ತುಗಳು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗಿರ್ತವೆ, ಅದನ್ನೆಲ್ಲನೂ ಕೂಡ ಇದು ಮಲವಿಸರ್ಜನೆ ಮೂಲಕ ಹೊರಗಡೆ ಹಾಕೋದಕ್ಕೆ ಈ ನಾರಿನಂಶ ಸಹಾಯ ಮಾಡಿ ನಮ್ಮ ದೇಹವನ್ನು ಶುದ್ಧವಾಗಿ ಇಟ್ಕೊಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಇದು ತೂಕ ಕಡಿಮೆ ಮಾಡೋದು ಕೂಡ ಕಡಿಮೆ, ಯಾಕೆಂದ್ರೆ ಇದನ್ನ ನಾವು ಸೇವನೆ ಮಾಡಿದ ತಕ್ಷಣ ನಮ್ಗೆ ಬೇಗನೆ ಹೊಟ್ಟೆ ತುಂಬುತ್ತೆ. ಮತ್ತೆ ಸ್ವಲ್ಪ ಪ್ರಮಾಣದಲ್ಲೇ ಕೂಡ ಎಲ್ಲ ಪೋಷಕಾಂಶಗಳು ನಮ್ಗೆ ಸಿಗೋದ್ರಿಂದ ಏನಾಗುತ್ತೆ, ಆಹಾರ ಅತಿ ಆಹಾರ ಸೇವನೆಯಿಂದ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಸ್ವಾಭಾವಿಕವಾಗಿ ನಾವು ದೇಹದ ತೂಕವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳೋದು ಕೂಡ ಇವು ಸಹಾಯ ಮಾಡುತ್ತೆ. ಒಂದೇ ಒಂದು ಏನು ಇದ್ರಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದ್ರೆ, ಯಾವಾಗ ನಾವು ಈ ಸಿರಿಧಾನ್ಯಗಳನ್ನ ಸೇವನೆ ಮಾಡ್ತೀವಿ ನೀರನ್ನು ಕೂಡ ಹೆಚ್ಚು ಪ್ರಮಾಣದಲ್ಲಿ ತಗೋಬೇಕು, ಯಾಕೆಂದ್ರೆ ಅದು ಜೀರ್ಣಕ್ಕೆ ಸುಲಭವಾಗಿ ಮಾಡೋಕೆ. ಸೊ ನೀರನ್ನ ಕೂಡ ನಾವು ಹೆಚ್ಚು ನೀರು ಬೇಕಾಗುತ್ತೆ, ಯಾಕೆಂದ್ರೆ ನಾವ್ ಯಾವ್ದೇ ಇದೆ ಅಂತಲ್ಲ ಯಾವ್ದೇ ನಾರಿನಂಶ ಇರುವಂತಹ ಆಹಾರ ಪದಾರ್ಥ ಸೇವನೆ ಮಾಡಿದಾಗೂ ಕೂಡ ಹೆಚ್ಚು ನೀರನ್ನ ಬಳಕೆ ಮಾಡಿದಾಗ ಏನಾಗುತ್ತೆ, ಹೆಚ್ಚಂದ್ರೆ ಅಟ್ಲೀಸ್ಟ್ ದಿನಕ್ಕೆ ಮೂರರಿಂದ ಏನ್ ಹೇಳ್ತೀವಿ ಮೂರುವರೆಯಿಂದ 4 ಲೀಟರ್ ನಿಯಮಿತ, ಒಂದೇ ಸಾರಿ ಅಲ್ಲ, ಬೆಳಗಿಂದ ಸಂಜೆವರೆಗೂ ನಿಯಮಿತವಾಗಿ ಸೇವನೆ ಮಾಡಿದಾಗ ಏನಾಗುತ್ತೆ, ಈ ನಾರು ಮತ್ತೆ ಆ ನೀರು ಎರಡೂ ಸೇರಿ ನಮ್ಮ ದೇಹವನ್ನ ಸ್ವಚ್ಛ ಮಾಡೋ ಕಾರ್ಯಕ್ರಮವನ್ನು ಮಾಡ್ತವೆ. ಇಲ್ಲ ಒಂದೇ ನಾವು ಇದನ್ನೇ ಹೆಚ್ಚು ನಾರಿನಂಶ ತಗೊಂಡ್ವಿ ನೀರನ್ನ ಕಡಿಮೆ ಸೇವನೆ ಮಾಡಿದ್ವಿ ಅಂದಾಗ ಏನಾಗುತ್ತೆ, ಅದು ಅಸಮತೋಲನತಾಗಿ ಮತ್ತೆ ಅದರಿಂದ ಏನೋ ಒಂದು ನಮಗೆ ದೇಹಕ್ಕೆ ಒಂದು ಸ್ವಲ್ಪ ಕೆಲವೊಂದು ಇದಾಗುವಂತ ಅವಕಾಶಗಳಿರುತ್ತೆ. ಮತ್ತೆ ಇದರ ಪ್ರಾರಂಭ ಹೇಗಾಗಬೇಕು, ಈಗ ನಾವು ಏನು ಆಹಾರ ಒಂದು ದಿನದಲ್ಲಿ ತಗೊಳ್ತಾ ಇದ್ವಿ ಅದರ ಒಂದು ಭಾಗದ ಸಿರಿಧಾನ್ಯಗಳಿಂದ ಪ್ರಾರಂಭ ಮಾಡಬೇಕು, ಅಥವಾ ನಮ್ಮ ಪೂರ್ಣ ಆಹಾರ ಪದ್ಧತಿ ಏನಿದೆ ಅದರಲ್ಲಿ ಬಳಸುವಂತಹ ಧಾನ್ಯಗಳ ಬದಲಾಗಿ ಇದನ್ನ ನಾವು ಬಳಕೆ ಮಾಡಬಹುದು ಹೇಗೆ? ಈ ಸಿರಿಧಾನ್ಯಗಳ ಬಳಕೆಯನ್ನ ನಾವು ಪ್ರಾರಂಭದಲ್ಲಿ ನಮ್ಗೆ ನಮ್ಮ ದೇಹಕ್ಕಿನ ಅಭ್ಯಾಸ ಇರಲ್ವಲ್ಲ, ಏನ್ ನಾವು ದಿನನಿತ್ಯ 3 ಟೈಮ್ ಊಟ ಮಾಡ್ತೀವಲ್ವ, ಅದರಲ್ಲಿ ಒಂದು ಭಾಗ ಒಂದು ಹೊತ್ತಿನ ಊಟವನ್ನ ನಾವು ಈ ಸಿರಿಧಾನ್ಯಗಳನ್ನ ಬಳಸಿ ಪ್ರಾರಂಭದಲ್ಲಿ ಮಾಡಬಹುದು. ಸೊ ಇದನ್ನ ನಾವು ಆಹಾರದಲ್ಲಿ ಯಾವ ರೀತಿ ಬಳಸಬಹುದು ಅಂದ್ರೆ, ನಾವು ಮಾಮೂಲಿ ಏನ್ ನಾವು ಅಕ್ಕಿ ಗೋಧಿ ಜೋಳ ಯಾವ ರೀತಿ ನಾವು ರಾಗಿ ಅಂತೂ ಸರ್ವೇ ಸಾಮಾನ್ಯವಾಗಿ ಇವಾಗ ಬಳಕೆ ಆಗ್ತಾ ಇದೆ, ಮುದ್ದೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಇಡ್ಲಿ ದೋಸೆ ಇತರ ಪದಾರ್ಥಗಳಿಗೆ ರಾಗಿ ಆಲ್ರೆಡಿ ಸರ್ವೇ ಸಾಮಾನ್ಯವಾಗಿ ಬಳಕೆ ಆಗ್ತಾ ಇದೆ. ಸೊ ಈ ನಾವು ರಾಗಿ ಅಕ್ಕಿ ಮತ್ತೆ ಗೋಧಿಯನ್ನು ಯಾವ ರೀತಿ ದಿನನಿತ್ಯದ ಆಹಾರಗಳಲ್ಲಿ ಬಳಸ್ತೀವೋ ಎಲ್ಲಾ ಸಿರಿಧಾನ್ಯಗಳು ಯಾವ್ದಾದ್ರೂ ತಗೊಳ್ಳಿ ನೀವು, ನವಣೆ ಸಾಮೆ ಸಜ್ಜೆ ಊದ್ಲು ಹಾರ್ಕ ಕೊರ್ಲೆ, ಸೊ ಇವೆಲ್ಲ ಸಿರಿಧಾನ್ಯಗಳನ್ನು ಕೂಡ ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸ್ಬೋದು. ಪ್ರಾರಂಭದಲ್ಲಿ ನಾವು ದಿನಕ್ಕೆ ಒಂದು ಹೊತ್ತಿನ ಊಟಕ್ಕೆ ಅಕ್ಕಿ ಮತ್ತೆ ಗೋಧಿ ಬದಲಾಗಿ ಬೇರೆ ದ್ವಿದಳ ಧಾನ್ಯಗಳ ಜೊತೆಗೆ ಸಿರಿಧಾನ್ಯವನ್ನ ಬಳಸಿಕೆ ಮಾಡಬಹುದು. ಕ್ರಮೇಣ ನಾವು ನಮ್ಮ ಎಲ್ಲಾ ಒಂದು ಏಕದಳ ಧಾನ್ಯಗಳನ್ನ ಇದಕ್ಕೇನೆ ಕೂಡ ಬದಲಾಯಿಸಬಹುದು. ಬಟ್ ಇದು ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚು ಇರೋದ್ರಿಂದ ನಾವು ಅಟ್ಲೀಸ್ಟ್ 1-2 ಟೈಮ್ ಹೊತ್ತಿನ ಒಂದು ನಮ್ದೇನು ಆಹಾರ ಸೇವನೆ ಇದೆ ಅದ್ರ ಬದಲಾಗಿ ಇವುಗಳನ್ನ ಬಳಸಬಹುದು. ಮತ್ತೆ ಮಕ್ಕಳಿಗೆ ಮತ್ತೆ ಈ ವಯೋವೃದ್ಧರಿಗೆ ಅವ್ರಿಗೂ ಇದು ಸೂಕ್ತವಾದ ಆಹಾರ ಆಗುತ್ತಾ? ಖಂಡಿತ ಸರ್, ಇದು ಏನು ಯಾವುದೇ ವಯಸ್ಸಿನವರೆಗೂ ಕೂಡ ಇವರು ಆರಾಮಾಗಿ ಈ ಆಹಾರವನ್ನ ಸೇವನೆ ಮಾಡಬಹುದು. ಅದೇ ನಾನು ಹೇಳ್ದ ಹಾಗೆ ನೀರಿನ ಸೇವನೆ ಇದರಲ್ಲಿ ಇದಾಗುತ್ತೆ. ಮತ್ತೆ ನಾವು ಯಾವ ರೀತಿ ಆಹಾರ ತಯಾರು ಮಾಡ್ತೀವಿ, ಈಗ ನಾವು ಸಾಮಾನ್ಯವಾಗಿ ವಯಸ್ಕರಿಗೆ ಅದು ರೊಟ್ಟಿ ಮುದ್ದೆ ಆ ತರ ಮಾಡಿ ಇದು ಮಾಡಬಹುದು. ಇನ್ನು ಮಕ್ಕಳು ಚಿಕ್ಕ ಮಕ್ಕಳು ಅಥವಾ ವಯೋವೃದ್ಧರು ಯಾರಿಗೆ ಸ್ವಲ್ಪ ಜೀರ್ಣ ಶಕ್ತಿ ಕಡಿಮೆ ಇರುತ್ತೆ ಅವರಿಗೆ ಅದನ್ನ ಅಂಬಲಿ ರೂಪದಲ್ಲಿ ಇಡ್ಲಿ ದೋಸೆಗಳ ರೂಪದಲ್ಲಿ ಮಾಡಿ ಕೊಡ್ಬೋದು. ಅವಾಗ ಏನಾಗುತ್ತೆ, ಅದು ಇಡ್ಲಿ ದೋಸೆ ಅಂದ್ರೆ ಅದು ಹುದುಗಿಕೆಯಿಂದ ಫರ್ಮೆಂಟೇಷನ್ ಏನ್ ಹೇಳ್ತೀವಿ ಅದರಿಂದ ಅದರ ಜೀರ್ಣತೆ ಸ್ವಲ್ಪ

ಪ್ರಸಾದ ರಾಜ ಮಂದಿರ ನಮ್ಮ ತವರೂರು ಗೋಕುಲ ನಗರ ಮನೆಯಂತಾದ ರಾಜ ಮಂದಿರ ನಮ್ಮ ತವರೂರು ಗೋಕುಲ ನಗರ ಮನೆಯಂತಾದ ರಾಜ ಮಂದಿರ ನಮ್ಮ ಅವರು ಮಾಡೋ ಜನಪದ ಗೀತೆಯನ್ನು ಕೇಳಿದಿರಿ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು.